ನಾವು ಸುಮಾರು 100 meter by 100 meter ಡೆಪ್ತ್ ಒಂದು 10 feet. ಈ ರೀತಿ ಒಂದು 10 lakh rupees ಸರ್ಕಾರದ ತೋಟಗಾರಿಕೆ ಇಲಾಖೆ ಒಂದು ಅನುದಾನದಲ್ಲಿ ಕೃಷಿ ಹೊಂಡವನ್ನು ಮಾಡಿದೆವು. ಆಮೇಲೆ ಅದು 10 feet ಹೋಗಿ ಇವತ್ತು ಸುಮಾರು 15 feet ಅದು ಒಳಗಿನ ಗರ್ಸ್ ತೆಗೆದು ಇವತ್ತು ಅಲ್ಲಿ ಮಳೆ ಜೋರಾದಾಗ ನೀರು ಸುಮಾರು ಒಂದು 3-4 crore liters ನೀರ ಅಲ್ಲಿ ಸಂಗ್ರಹ ಆಗ್ತದೆ. ಮಳೆ ಕೊಯ್ಲು ನೀರ ಸುಮಾರು ಒಂದು ಕ್ಯಾಚ್ಮೆಂಟ್ ಏರಿಯಾ 1 kilometer ವರೆಗಿನೂ ನೀರು ಹರಿದು ನಮ್ಮ ಹೊಂಡಕ್ಕೆ ಬರ್ತದೆ. ಕೃಷಿ ವಿಜ್ಞಾನಿಗಳ ಒಂದು ಇದ್ರ ಪ್ರಕಾರ ಅವರು 1 ಎಕರೆಕ್ಕೆ 1 ವರ್ಷಕ್ಕೆ 20 lakh liters ನೀರು ಮಳೆ ಆಗ್ತದೆ ಅಂತ ಹೇಳ್ತಾರೆ. 100 ಎಕರೆಯಲ್ಲಿ ಬಿದ್ದಿರತಕ್ಕಂತ ಮಳೆ ನೀರು ಬಂದು ನಮ್ಮಲ್ಲಿ ಸಂಗ್ರಹ ಆಗಿ ಅದೊಂದು 3-4 crore ತುಂಬಿ ಮತ್ತೆ ಅದು ಓವರ್ಫ್ಲೋ ಆಗಿ ಹೋಗ್ತದೆ ನೀರು. ಮಳೆ ಜಾಸ್ತಿ ಆದಾಗ ಇದು ಇಷ್ಟ ಆಗ್ತದೆ. ಸೊ ಅದರಲ್ಲಿಂದ ಸುಮಾರು ನಾವು 1-8 ಎಕರೆ ಉಳ್ಳಾಗಡ್ಡಿಯನ್ನು ಬೆಳಿತೇವೆ 10-12 meter. ಆಮೇಲೆ ಸುಮಾರು 2-3 ಎಕರೆ ಕಲ್ಲಂಗಡಿಯನ್ನು ಬೆಳಿತೇವೆ. ಅದ್ರ ಜೊತೆಗೆ ಪಪ್ಪಾಯಿಯನ್ನು ಬೆಳಿತೇವೆ. ಆಮೇಲೆ ಸುಮಾರು 3 ಎಕರೆ ದ್ರಾಕ್ಷಿ ಇದೆ, ಅದನ್ನ ದ್ರಾಕ್ಷಿ ಬೆಳಿತೇವೆ. ಮತ್ತು ದಾಳಂಬ್ರಿ ಇತ್ತು 1-4 ಎಕರೆ, ಈಗ ಅದು ಬಹಳ ವರ್ಷ ಆದ್ಮೇಲೆ ಅದನ್ನು ತೆಗೆದೇವೆ. ಆಮೇಲೆ ಲಿಂಬಿ ಗಿಡ ಇದು 40 ವರ್ಷದಿಂದ ನಿಂಬಿಕಾಯಿಯನ್ನು ಬೆಳೀತಾ ಇದ್ದೇವೆ. ಸೊ ಅದನ್ನು ಇವತ್ತು ನಾವು ತೆಗೆದಿದ್ದೇವೆ. ಆದರೆ ಈಗ ವಿಶೇಷವಾಗಿ ನಾವು ಸುಮಾರು 2 ಎಕರೆ ಮೆಣಸಿನಕಾಯಿ, ಡೊಣ್ಣ ಮೆಣಸಿನಕಾಯಿ, ಬದನೆಕಾಯಿ, ಟೊಮೆಟೊ ಈ ರೀತಿ ಬೆಳೆದು ಒಟ್ಟು ನಾವು ಬೆಳಿತಕ್ಕಂತದ್ದು ಹೆಚ್ಚು ಈಡು ತರತಕ್ಕಂತ ಒಂದು ಪ್ರಯತ್ನವನ್ನು ನಾವು ಮಾಡ್ತೇವೆ. ರೇಟ್ ಅದೆಲ್ಲ ಭಗವಂತಿಗೆ ಬಿಟ್ಟಿದ್ದು. ಸೊ ಹೋಸಲ ನಾವು ಡೊಣ್ಣ ಮೆಣಸಿನಕಾಯಿ ಮಾಡಿದ್ದೇವೆ, ಸುಮಾರು 10 ಗುಂಟೆ ಕಡಿಮೆ 2 ಎಕರೆ ಡೊಣ್ಣ ಮೆಣಸಿನಕಾಯಿ ಮಾಡಿದಾಗ ಸುಮಾರು ಒಂದು 10-12 lakh rupees ನಾವು ಅದರಿಂದ ಮಾರಾಟ ಮಾಡಿದೇವೆ. ಪ್ರಾಫಿಟ್ ಅಲ್ಲ, ಮಾರಾಟ ಮಾಡಿ ಖರ್ಚ ವ್ಯರ್ಚ ತೆಗೆದು ನಮಗ ಮತ್ತು ನಮ್ಮ ರೈತ ಪಾಲುಗಾರಂಗ ಲಾಭ ಆಯ್ತು. ಆಮೇಲೆ ನಾವು ಟೊಮೆಟೊವನ್ನ ಸುಮಾರು 8 feet ಅಗಲ ಸಾಲಿನಲ್ಲಿ ಬೆಳೆದು ಅದಕ್ಕೆಲ್ಲ ಬಿದಿರಾದ ಎಲ್ಲ ಹಾಕಿ ಬಹಳ ವೈಜ್ಞಾನಿಕವಾಗಿ ಮಾಡ್ತೇವೆ. 1 ಎಕರೆಕ್ಕೆ 7-8 ಸಾವಿರ ಅಗಿ ಹಾಕಿದಾಗ ಸುಮಾರು 1-2 ಎಕರೆ ಅಂದ್ರ 10-15 ಸಾವಿರ ಅಗಿ ಹೋಗ್ತಾವ. ಒಂದು ಗಿಡಕ್ಕೆ 1 kilo ನೆಲಕ್ಕೆ ಬಿದ್ದು ಕೊಳತು ವೇಸ್ಟ್ ಆಯ್ತಂದ್ರ ಸುಮಾರು 15,000 kg ಅಷ್ಟು ವೇಸ್ಟ್ ಆಕೈತಿ, ಅಂದ್ರೆ 15 ton. ಸೊ ಅದಕ್ಕೆ ಅದನ್ನ ಏನ್ ಮಾಡ್ತೇವೆ, ಬಿದಿರು ಹಾಕಿ ತಂತಿ ಹಾಕಿ ಅದನ್ನ ಕಟ್ಟಿ ಒಂದು ಕಾಯಿನೂ ವೇಸ್ಟ್ ಆಗಲಾರಂಗ. ಸೊ ಈ ರೀತಿ ವ್ಯವಸ್ಥೆ ಮಾಡ್ತೇವೆ. ಒಂದು ಗಿಡ ಏನು ಇಲ್ಲಂದ್ರೂ ಕಡಿಮೆ ಅಂದ್ರೂ 10 kg ನಮಗೆ ಟೊಮೆಟೊ ಕೊಡ್ತೈತಿ. ಸೊ 10 kg × 15,000 ಅಂದ್ರ ಸುಮಾರು 1,50,000 ಅಷ್ಟು ಕೆಜಿ ಆಯ್ತು. ಅಂದ್ರೆ 1-3 rupees kilo ಮಾರಿದ್ರು ಸಹಿತ 15 × 3 = 45,000-4,500 rupees ಆಯ್ತು. ಒಮ್ಮೆ 10 rupees ಸಿಗ್ತೈತಿ ಅಂದ್ರೆ 15 lakh rupees ಆಗ್ತೈತಿ. ಸೊ ಮೊನ್ನೆ ನೋಡ್ರಿ ಬದನೆಕಾಯಿ ಒಂದು ಟ್ರೇಕ್ 1,000 rupees ಮಾರಾಟ ಆಗ್ತಿತ್ತು. ಸೊ ಹಿಂಗ ಬದನೆಕಾಯಿ, ಟೊಮೆಟೊ, ಡೊಣ್ಣ ಮೆಣಸಿನಕಾಯಿ, ಉದ್ದ ಮೆಣಸಿನಕಾಯಿ, ಸೊ ಇವೆಲ್ಲ ನಾವು ಅಲ್ಲಿ ಬೆಳಿತೇವೆ. ಮತ್ತೆ ಪಪ್ಪಾಯಿನೂ ಬೆಳಿತೇವೆ, ದ್ರಾಕ್ಷಿ ಬೆಳಿತೇವೆ, ಉಳ್ಳಾಗಡ್ಡಿ ಬೆಳಿತೇವೆ, ಕಲ್ಲಂಗಡಿ, ಹಿಂಗೆ ಬೇರೆ ಬೇರೆ ಎಲ್ಲ ಇದು ಮಾಡ್ತೇವೆ. ಆಮೇಲೆ ನಾನು ಸುಮಾರು 1-12 ವರ್ಷದವರೆಗೆ ಆಡು ಸಾಕಾಣಿಕೆಯನ್ನ ಮಾಡ್ತಾ ಇದ್ದೆ. ಒಬ್ಬ ರೈತನ ಇಟ್ಟು ಅವಂಗ 50-50 ಸುಮಾರು ಈ ಒಂದು 2002-2012 ಆಡು ಸಾಕಾಣಿಕೆಯನ್ನು ಮಾಡ್ತಿದ್ದೇವೆ. ಇಲ್ಲಿ ಬಸವನ ಬಾಗೇವಾಡಿಯಲ್ಲಿ ನಮ್ಮಲ್ಲಿ ಕುರಿ ಬಜಾರ್ ದೊಡ್ಡ ಬಜಾರ್, ಇಲ್ಲಿ ಅಮೀನ್ಗಡ್ ಬಿಟ್ಟರೆ ನಮ್ದೊಂದು ದೊಡ್ಡ ಬಜಾರ್. ಸೊ ಇಲ್ಲೇ ನಾವು ಅವಾಗ ಕಡಿಮೆ ರೇಟ್ನಲ್ಲಿ ಅವು ಆಡುಗಳನ್ನು ಖರೀದಿ ಮಾಡಿ ಸಾಕಾಣಿಕೆಯನ್ನು ಮಾಡ್ತಾ ಇದ್ದೇವೆ. ಸುಮಾರು 7-8 lakh rupees ನಮ್ಗೆ ಲಾಭ ಆಗ್ತಾ ಇತ್ತು. ಸ್ವಲ್ಪ ಏನೋ ಒಂದು ಅನಾರೋಗ್ಯದಿಂದ ತೆಗೆದೆ ಅದನ್ನ. ಸೊ ಮೊದಲಿಗೆ ನಾವು ಏನಾದರೂ ಜಡ್ಡ ಜಾಪತ್ರೆ ಬಂದ್ರೆ ವೆಟರ್ನರಿ ಡಾಕ್ಟರ್ಗೆ ಭೇಟಿಯಾಗಿ ನಾವು ಅವ್ರಿಗೆ ಮಾಹಿತಿ ಅದು ಕೇಳ್ತಿದ್ದೇವೆ. ಇಲ್ಲಿ ಡಾಕ್ಟರ್ ಕಮತ್ ಅಂತ ಹೇಳಿ ಅವ್ರು ಇದ್ದಿದ್ರು. ಸೊ ಅವ್ರ ಕಡೆ ಎಲ್ಲ ನಾವು ಕೇಳೋದು ವ್ಯವಸ್ಥೆಯನ್ನು ಮಾಡ್ತಿದ್ದೇವೆ. ಆಮೇಲೆ ಮುಂದೆ ನಾವೇ ಜಡ್ಡಿಗೆ ಏನ್ ಕೊಡ್ತಾರ ಏನು ಇದನ್ನೆಲ್ಲ ಕೇಳಿಕೊಂಡು ಪ್ರತಿ ವರ್ಷ ಅದನ್ನು ಇಟಿ ಮಾಡುವುದು, ಮತ್ತೆ ಡಿವರ್ಮಿಂಗ್ ಜಂತಿನ ಗುಳಿಗೆ ಹಾಕ್ತಕ್ಕಂಥದ್ದು, ಅದಕ್ಕೆ ಔಷಧ ಜ್ವರಕ್ಕೆ ಎಲ್ಲ ಹಾಕಿ ಈ ರೀತಿ ಎಲ್ಲ ವ್ಯವಸ್ಥೆ ಮಾಡಿ ಅದನ್ನ ನಾವೆಲ್ಲ ಬೆಳೀತಾ ಇದ್ದೇವೆ. ರೈತರು ಬಹಳಷ್ಟು ಶ್ರಮ ಕೊಟ್ಟು ನಾವು ಅಲ್ಲಿ ಕೆಲಸ ಮಾಡಿದ್ರೆ ಭಗವಂತ ಯಾವಾಗಲೂ ನಮ್ಗೆ ಭೂಮಿ ತಾಯಿ ನಮ್ಗೆ ಎಣೆ ಮಾಡುದಿಲ್ಲ. ಇನ್ನೇನು ರೇಟ್ನಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಅದು ಆಗ್ತೈತಿ. ನೀರಿನ ಒಂದು ಸದ್ಬಳಕೆಯನ್ನು ಮಾಡ್ಕೋಬೇಕು ರೈತರು. ಸುಮಾರು 4-5 ಜಮೀನು ಇದ್ರೂ ಸಹಿತ ಒಂದು 21 meter by 21 meter ಕೃಷಿ ಇಲಾಖೆಯಿಂದ ಒಂದು ಅನುದಾನವನ್ನು ಕೊಡ್ತಾರೆ. 50,000-60,000 ಕೊಡ್ತಾರೆ. ಅಷ್ಟೇ ಅಂದ್ರೂ ಸುಮಾರು 7-8 lakh liters ನೀರು ಹಿಡಿತೈತೆ ಅದು. ಸೊ ಇಂಥವೆಲ್ಲ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆಯದ್ದು ಡ್ರಿಪ್ ವ್ಯವಸ್ಥೆ ಕೊಡ್ತಾರೆ. ಅದರದ್ದು ಎಲ್ಲ ಸದುಪಯೋಗ ಮಾಡಿಕೊಂಡು ನಾವು ಸುಮಾರು 36 ಎಕರೆ ತೋಟ ಇದ್ರೂ ಸಹಿತ ಎಲ್ಲಿನೂ ಸನಿಕೆ ಬಳಸುವುದಿಲ್ಲ. ಇಡೀ ಹೊಲಕ್ಕೆ ಹೊಲಾನೇ ನಾವೆಲ್ಲ ಡ್ರಿಪ್ ವ್ಯವಸ್ಥೆ ಮಾಡಿವೆ. ಹರಿ ನೀರು ಬಿಡುವುದಕ್ಕೆ 1 ಎಕರೆ ನೀರು ಇವತ್ತು ಎಷ್ಟು ವೇಸ್ಟ್ ಆಕೈತಿ. ಡ್ರಿಪ್ ಮಾಡುವುದರಿಂದ 4 ಎಕರೆಗೆ ಅದನ್ನ ಉಪಯೋಗ ಮಾಡ್ಕೋಬಹುದು. ಒಂದ್ಸಲ ಚೆಂಡು ಹೂನು ಬೆಳೆದು ನೋಡಿದೇವೆ. ಅಂದ್ರೆ ಬೇರೆ ಬೇರೆ ಎಲ್ಲ ಒಂದ್ ಸ್ವಲ್ಪ ಪ್ರಯೋಗಗಳನ್ನ ನಮ್ಮ ತೋಟದಲ್ಲಿ ಮಾಡ್ತಾ ಇದ್ದೇವೆ. ಮತ್ತು ನಾ ಈ ಒಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷನಿರುವುದರಿಂದ ಸುಮಾರು ಅಲ್ಲಿ 2,000-3,000 ಜನ ರೈತರು ಇರುವುದರಿಂದ ಅವರಿಗೆ ಬೇರೆ ಬೇರೆ ಕಡೆ ಕರ್ಕೊಂಡು ಹೋಗ್ತಕ್ಕಂತ, ಮಾಹಿತಿ ಕೊಡಿಸ್ತಕ್ಕಂತ, ಡ್ರಿಪ್ ವ್ಯವಸ್ಥೆ ಮಾಡತಕ್ಕಂತ, ಪೈಪ್ ಲೈನ್ ವ್ಯವಸ್ಥೆ ಮಾಡತಕ್ಕಂತ ಇಂತಹ 10 ಹಲವಾರು ಕಾರ್ಯಕ್ರಮಗಳನ್ನು ಸಹಿತ ನಾವು ನಮ್ಮ ಊರಲ್ಲಿ ಮಾಡ್ತಾ ಇರ್ತೇವೆ.

ದೇವರ ಅವನ್ ಬಿಟ್ರೆ ಎರಡನೇ ದೇವ್ರ ಯಾರು ಅಂದ್ರೆ ರೈತ. ಇರ್ಬಿ 84 ಲಕ್ಷ ಜೀವರಾಶಿಗಳಿಗೆ ಅನ್ನವನ್ನು ಕೊಡ್ತಕ್ಕಂಥವ ಯಾವ್ದಾದ್ರು ಈ ಭೂಮಿ ಮೇಲೆ ದೇವ್ರ ಇದ್ರಂದ್ರೆ ಅವ ರೈತ. ಅವ ಬೇಕಾದಂತ ಆಫೀಸರ್ ಬೇಕಾದಂತ ಇವತ್ತು 1000 ಕೋಟಿ ರೂಪಾಯಿ ಇವತ್ತು ಆಸ್ತಿ ಇದ್ರು ಕೂಡ ಫ್ಯಾಕ್ಟರಿ ಇದ್ರು ಕೂಡ ಅವ ಫ್ಯಾಕ್ಟರಿ ತಿನ್ನಕ್ ಬರಂಗಲ್ಲ, ರೊಕ್ಕ ತಿನ್ನಕ್ ಬರಂಗಲ್ಲ, ಅವ ತಿನ್ನೋದು ಇದು ಮತ್ತೆ ಆಹಾರನೇ ತಿನ್ಬೇಕು. ಸೊ ಅದಕ್ಕೆ ಎಲ್ಲಾ ಫ್ಯಾಕ್ಟರಿ ಓನರ್ ಗಳಿಗೆ ಎಲ್ಲಾ ನೌಕರದಾರಿಗೆ ಶ್ರೀಮಂತರಿಗೆ ರೈತರನ್ನ ಮನಗು ಹೊತ್ನಾಗ ಊಟ ಮಾಡುವ ಹೊತ್ನಾಗ ನೆನದ ಮಕ್ಕೋರಿ ಅಂತ ಹೇಳಿ ನಾನು ಅವರಲ್ಲಿ ವಿನಂತಿಯನ್ನು ಮಾಡ್ಕೋತೀನಿ. ಸಂತೋಷ ಸಂಗನಗೌಡರೆ, ಈಗ ತಾವು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಂತವರು, ನಮ್ಮ ರೈತರಿಗೆ ಅನುಕೂಲ ಆಗುವಂತಹ ಈ ಸಣ್ಣ ಪುಟ್ಟ ಮಷೀನ್ಗಳು, ಯಾಕಂತಂದ್ರೆ ಇಂದಿನ ದಿವಸ ಮಷೀನ್ಗಳ ಒಂದು ಮಹತ್ವ ಬಹಳ ಅದ ನಮ್ಮ ಕೃಷಿ ಒಳಗ, ಕೂಲಿಯಾಳುಗಳ ಸಮಸ್ಯೆ ಆಗಿರ್ತದ. ಅಂತಹ ಒಂದು ಸಂದರ್ಭದೊಳಗ ಒಂದು ಸಣ್ಣ ಒಂದು ಪರಿಕರ ಅವರಿಗೆ ಇತ್ತು, ಸಾಧನ ಇತ್ತು ಅಂತಂದ್ರೆ ಅವರ ಸಾಕಷ್ಟು ಸಮಸ್ಯೆಗಳು ದೂರ ಆಗ್ತಾವ. ಅಂತ ಒಂದು ನಿಟ್ಟಿನೊಳಗ ಈ ತಮ್ಮ ಒಂದು ಇಂಜಿನಿಯರಿಂಗ್ ಏನು ಶಿಕ್ಷಣ ಅದ, ಕೃಷಿ ಸಾಧನಗಳನ್ನ ಡಿಸೈನ್ ಮಾಡುವಲ್ಲಿ ವಿನ್ಯಾಸ ಮಾಡುವಲ್ಲಿ ಏನಾದರೂ ಸಹಾಯ ಆಗಬಹುದು ಅನ್ನುವಂಥದ್ದು ಏನಾದರೂ ವಿಚಾರ ಅದನ? ಇಲ್ಲ, ನಾನು ಪೂರಾ ಅದು ಇಂಜಿನಿಯರಿಂಗ್ ಮುಗಿದ ಮೇಲೆ ನಾನು ಇದು ಒಕ್ಕಲ್ತನಕ್ಕೆ ಬಂದೆ. ಆಮೇಲೆ ಇದೇ ಡ್ರಿಪ್ಪು ಅವು ಇವೆಲ್ಲ ಇದರಲ್ಲಿ ಮಾಡ್ತೀನಿ. ಬೇರೆಯವರು ಯಾರು ಮಾಡ್ತಾರಲ್ಲ, ಈಗ ಉಳ್ಳಾಗಡ್ಡಿ ಬಿತ್ತು ಮಷೀನ್ಗಳಿರ್ಬೋದು ಅಥವಾ ಯಾವುದು ಎಣ್ಣೆ ಸ್ಪ್ರೇ ಮಾಡ್ತಕ್ಕಂಥ ಮಷೀನ್ಗಳಿರ್ಬೋದು, ಆಮೇಲೆ ಇದು ಕುಡಿಚಿ ಹುಟ್ಟುವಂತಹ ಮಷೀನ್ ಇರ್ಬೋದು, ಅವರು ಬೇರೆ ಬೇರೆ ಕಡೆಯಿಂದ ತಂದು ಈ ನಮ್ಮ ಸೊಸೈಟಿಯಿಂದನೇ ಅವರಿಗೆ ಉಚಿತವಾಗಿ ಮತ್ತು ಕಡಿಮೆ ಇದರಲ್ಲಿ ಅವರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ. ನಾನಾಗೇನೆ ಅಂತಾವ್ ಯಾವುದು ಏನು ಇದು ಮಾಡಿಲ್ಲ. ಬೇರೆಯವರು ಮಾಡಿದ್ದನ್ನು ನೋಡಿ ಅವ್ರು ತಂದು, ಈಗ ಹಳೆ ಸೈಕಲ್ ಮೋಟರ್ ಇರ್ತಾವ, ಅವಕ್ಕೆ ತಂದು ಕೂರಿಗಿ ಹರಗುದು ಇಂಥವೆಲ್ಲ ಮಾಡ್ತಾರ, ಏನು ಮಷಿನರಿ ಅದನ್ನು ನಾವೇನು ಮಾಡಿಲ್ಲ. ಆತ್ಮೀಯರೆ, ಸಂಗನಗೌಡ ಚಿಕ್ಕಂಡವರನ್ನ ತಾವು ಮಾತಾಡಿಸಬಹುದು, ಅದಕ್ಕಾಗಿ ಅವರು ಏನು ಮೊಬೈಲ್ ನಂಬರ್ ಹೇಳಿದ್ದಾರೆ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9484738386 ಈ ನಂಬರ್ ಅನ್ನ ತಾವು ಸಂಪರ್ಕ ಮಾಡಿ ಅವರ ಜೊತೆಗೆ ವಿಚಾರ ವಿನಿಮಯ ಮಾಡಿಕೊಳ್ಳುವುದು ಒಳ್ಳೇದು. ಸಂಗನಗೌಡ ಚಿಕ್ಕೊಂಡವರ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ಬಸವನ ಭಾಗ್ಯವಾಡಿ ಒಳಗ ಯಾವ ರೀತಿ ತಾವು ನೀರಿನ ಕ್ರಾಂತಿಯನ್ನ ಮಾಡಿದ್ದೀರಿ, ಮಳೆ ನೀರು ಸಂಗ್ರಹ ಮಾಡುವಂತಹ ಒಂದು ದೊಡ್ಡ ಕೆಲಸವನ್ನ ಮಾಡಿ ಉಳಿದವರಿಗೆಲ್ಲ ಮಾದರಿಯಾಗಿದ್ದೀರಿ, ತಮ್ಮ ಈ ಕೆಲಸ ಮುಂದಿನ ದಿನಗಳಲ್ಲಿ ನಮ್ಮ ಯುವ ಕೃಷಿಕರಿಗೆ ಮಾದರಿಯಾಗಲಿ, ನಮ್ಮ ಸಂಪನ್ಮೂಲಗಳು ವಿಶೇಷವಾಗಿ ನೀರು ಮತ್ತೆ ಮಣ್ಣು ಇವು ಬಹಳ ದೊಡ್ಡ ಸಂಪನ್ಮೂಲಗಳು ನಮ್ಮ ರೈತನಿಗೆ ಇರುವಂತಹವು, ಇವುಗಳನ್ನ ಕಾಯ್ದುಕೊಂಡು ಉಳಿಸಿಕೊಂಡು ಹೋಗುವಲ್ಲಿ ಅವರು ಬಹಳ ಕೆಲಸ ಮಾಡಬೇಕಾಗ್ತದೆ, ಶ್ರಮ ವಹಿಸಬೇಕಾಗ್ತದೆ, ಅದರ ಬಗ್ಗೆ ಆಸ್ಥೆ ಇರಬೇಕಾಗ್ತದೆ. ತಮ್ಮ ಎಲ್ಲ ಅನುಭವಗಳನ್ನು ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಬೃಹತ್ ಕೃಷಿ ಹೊಂಡ ನಿರ್ಮಿಸಿರುವ ಬಸವನ ಭಾಗ್ಯವಾಡಿಯ ಕೃಷಿಕ ಸಂಗನಗೌಡ ಚಿಕ್ಕೊಂಡ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಡಾಕ್ಟರ್ ಸೋಮಶೇಖರ್ ಎಸ್ ರೂಳಿ. ಇನ್ನು ಮುಂದೆ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಅಮೀನಗಡ ಪಟ್ಟಣದ ಶ್ರೀಮತಿ ವತ್ಸಲ ಹಾಗೂ ತಂಡದವರಿಂದ ಸಂಪ್ರದಾಯ ಪದಗಳು. ಬಾಗಿಲ ಮ್ಯಾಗಿನ ಕೋಗಿಲೇ ಕೂಗಿ ಕೂಗಿ ಮರವನೇರಿ ನಾಗರಳಿಯ ಅಂಗಾಡ ವೇಳಯ್ಯ ಶಿವ ಸಿದ್ದರಾಮ ನಾಗರಳಿಯ ಅಂಗಾಡ ವೇಳಯ್ಯ ಶಿವ ಸಿದ್ದರಾಮ ನಾಗರಡಿಯ ಅಂಗಾಡ ವೇಳಯ್ಯ ಬಾಗಿಲ ಮ್ಯಾಗಿನ ಕೋಗಿಲೇ ಕೂಗಿ ಕೂಗಿ ಮರವನೇರಿ ವಸ್ತ್ರ ತೋರ್ಯ ವೇಳಯ್ಯ ಶಿವ ಸಿದ್ದರಾಮ ನೀಲದ ವಸ್ತ್ರ ತೋರ್ಯ ವೇಳಯ್ಯ ಶಿವ ಸಿದ್ದರಾಮ ನೀಲದ ವಸ್ತ್ರ ತೋರ್ಯ ವೇಳಯ್ಯ ನೀರು ಬೀಸ ನೀರು ಹಾಲು ಸಕ್ಕರಿ ಬಾಳೆಹಣ್ಣು ನಿನಗ ಅವಶ್ಯಕ ಮಾಡ್ಯ ವೇಳಯ್ಯ ಶಿವ ಸಿದ್ದರಾಮ ನಿಮಗ ಅವಶ್ಯಕ ಮಾಡ್ಯಾರೇಳಯ್ಯ ಶಿವ ಸಿದ್ದರಾಮ ನಿನಗ ಅಭಿಷೇಕ ಮಾಡ್ಯಾರೇಳಯ್ಯ ಹತ್ತು ಹತ್ತು ಎಲ್ಲದತ್ತು ಮೇಲೆ ಒಂದು ಎಳ್ಳ ಸಿಗಳಿ ನಿನಗ ನಾವೇ ದಿಡದರೇಳಯ್ಯ ಶಿವ ಸಿದ್ದರಾಮ ನಿನಗ ನಾವೇ ದಿಡದರೇಳಯ್ಯ ಶಿವ ಸಿದ್ದರಾಮ ನಿನಗ ನೈವೇ ದಿಡದರೇಳಯ್ಯ ಶಂಕರಾತ್ರಿಯ ದೀನ ನಂದಿ ಕೋಲು ಮೆರೆವ ದೀನ ಬಾಲ್ಯ ಮುಗ್ಗಳಂಟ ವೇಳಯ್ಯ

ನಮ್ಮ ಮಗ ಹುಟ್ಟನಮ್ಮ ಎನಗೊಬ್ಬ ಮಗ ಹುಟ್ಟನಮ್ಮ ಮಗ ಹುಟ್ಟನಮ್ಮ ಎನಗೊಬ್ಬ ಮಗ ಹುಟ್ಟನಮ್ಮ ಮಗ ಹುಟ್ಟನಮ್ಮ ಎನಗೊಬ್ಬ ಮಗ ಹುಟ್ಟನಮ್ಮ ಹೆಸರ ಇಟ್ಟೆವಮ್ಮ ಕುಶಲ ದೋಸ್ತು ರಂಗನಮ್ಮ ಹೆಸರ ಇಟ್ಟೆವಮ್ಮ ಕುಶಲ ದೋಸ್ತು ರಂಗನಮ್ಮ ಕಾಯದ ಕಲ್ಕಿ ಮಾಯದ ಶಿಲ್ಪಿ ಜಾನನಿದ್ದನಮ್ಮ ಕಾಯದ ಕಲ್ಕಿ ಮಾಯದ ಶಿಲ್ಪಿ ಜಾನನಿದ್ದನಮ್ಮ ಜಾನನಿದ್ದನಮ್ಮ ಎನಗೊಬ್ಬ ಮಗ ಹುಟ್ಟನಮ್ಮ ಮಗ ಹುಟ್ಟನಮ್ಮ ಎನಗೊಬ್ಬ ಮಗ ಹುಟ್ಟನಮ್ಮ ಮಗ ಹುಟ್ಟನಮ್ಮ ಎನಗೊಬ್ಬ ಮಗ ಹುಟ್ಟನಮ್ಮ ಮಗ ಹುಟ್ಟನಮ್ಮ ಎನಗೊಬ್ಬ ಮಗ ಹುಟ್ಟನಮ್ಮ ಯಾರ ಪುಣ್ಯವಮ್ಮ ಮುರನಾಡ ತಂದೆ ಗುರವಿಂದಮ್ಮ ಯಾರ ಪುಣ್ಯವಮ್ಮ ಮುರನಾಡ ತಂದೆ ಗುರವಿಂದಮ್ಮ ಆತನ ಪಾದಕ್ಕೆ ಚಂದಗಿ ಹೊಂದಿ ಕಂದ ನಡದಿನಮ್ಮ ಆತನ ಪಾದಕ್ಕೆ ಚಂದಗಿ ಹೊಂದಿ ಕಂದ ನಡದಿನಮ್ಮ ಕಂದ ನಡದಿನಮ್ಮ ಎನಗೊಬ್ಬ ಮಗ ಹುಟ್ಟನಮ್ಮ ಮಗ ಹುಟ್ಟನಮ್ಮ ಎನಗೊಬ್ಬ ಮಗ ಹುಟ್ಟನಮ್ಮ ಮಗ ಹುಟ್ಟನಮ್ಮ ಎನಗೊಬ್ಬ ಮಗ ಹುಟ್ಟನಮ್ಮ ಮಗ ಹುಟ್ಟನಮ್ಮ ಎನಗೊಬ್ಬ ಮಗ ಹುಟ್ಟನಮ್ಮ ಯಾರ ಪುಣ್ಯವಮ್ಮ ಮುರನಾಡ ತಂದೆ ಗುರವಿಂದಮ್ಮ ಯಾರ ಪುಣ್ಯವಮ್ಮ ಮುರನಾಡ ತಂದೆ ಗುರವಿಂದಮ್ಮ ಆತನ ಪಾದಕ ಚಂದಗಿ ಹೊಂದಿ ಕಂದ ನಡದಿನಮ್ಮ ಆತನ ಪಾದಕ ಚಂದಗಿ ಹೊಂದಿ ಕಂದ ನಡದಿನಮ್ಮ ಕಂದ ನಡದಿನಮ್ಮ ಎನಗೊಬ್ಬ ಮಗ ಹುಟ್ಟನಮ್ಮ ಮಗ ಹುಟ್ಟನಮ್ಮ ಎನಗೊಬ್ಬ ಮಗ ಹುಟ್ಟನಮ್ಮ ಮಗ ಹುಟ್ಟನಮ್ಮ ಎನಗೊಬ್ಬ ಮಗ ಹುಟ್ಟನಮ್ಮ ಸುವಿಸೇರ ಸಂಗೆ ಕಾಳಮ್ಮಗ ಸುವಿ ಸುವಿಸೇರ ಸಂಗೆ ಕಾಳಮ್ಮಗ ಸುವಿ ಸುವಿಸೇರ ಸಂಗೆ ಕಾಳಮ್ಮಗ ಸುವಿ ಸುವಿಸೇರ ಸಂಗೆ ಕಾಳಮ್ಮಗ ಸುವಿ ಬಾಲ ನೆನ್ನೋ ಮಾಕ ಏನೇನ ಬರಬೇಕ ನಲವತ್ತೊಂದಡಕಿ ಬೀಳಿ ಸಂಗಿ ಕಾಳಮ್ಮಗ ಸುವಿ ಸುವಿ ಶಿರ ಸಂಗಿ ಕಾಳಮ್ಮಗ ಸುವಿ ಸುವಿ ಶಿರ ಸಂಗಿ ಕಾಳಮ್ಮಗ ಸುವಿ ನಲವತ್ತೊಂದಡಕಿ ಬಿಳಿಯಲಿ ಬಾರವ ಬಾಲ ನಿನ್ನೋ ಮಾತುಳಿ ಯಾವ ಸುವಿ ಶಿರ ಸಂಗಿ ಕಾಳಮ್ಮಗ ಸುವಿ ಸುವಿ ಶಿರ ಕಾಳಮ್ಮಗ ಸುವಿ ಸುವಿ ಶಿರ ಸಂಗಿ ಕಾಳಮ್ಮಗ ಸುವಿ ಪುತ್ರ ನಿನ್ನೋ ಮಾಕ ಮತ್ತೇನ ಬರಬೇಕ ಇಪ್ಪತ್ತೊಂದಡಕಿ ಬೀಳಿ ಎಲಿಯ ಸುವಿ ಶಿರ ಸಂಗಿ ಕಾಳಮ್ಮಗ ಸುವಿ ಸುವಿ ಶಿರ ಸಂಗಿ ಕಾಳಮ್ಮಗ ಸುವಿ ಸುವಿ ಶಿರ ಸಂಗಿ ಕಾಳಮ್ಮಗ ಸುವಿ ಇಪ್ಪತ್ತು ಒಂದಳಿಕೆ ಬಿಳಿಯಲಿ ಬಾರವ ಪುತ್ರ ನಿನ್ನ ಮಾತುಳಿ ಯಾವ ಸುವಿ ಶಿರ ಸಂಗಿ ಕಾಳಮ್ಮಗ ಸುವಿ ಸುವಿ ಶಿರ ಸಂಗಿ ಕಾಳಮ್ಮಗ ಸುವಿ ಸುವಿ ಶಿರ ಸಂಗಿ ಕಾಳಮ್ಮಗ ಸುವಿ ಅಡಿಗೆಯ ಮನೆಯಾಗ ಇಪ್ಪತ್ತೊಂದಲಿ ಹುಳಿ ಕಾಪುರ ಸೆಕ್ಕಂತರ ತರದ ಸುವಿ ಶಿರ ಸಂಗಿ ಕಾಳಮ್ಮಗ ಸುವಿ ಸುವಿ ಶಿರ ಸಂಗಿ ಕಾಳಮ್ಮಗ ಸುವಿ ಸುವಿ ಶಿರ ಸಂಗಿ ಕಾಳಮ್ಮಗ ಸುವಿ ಕರ್ಪುರದ ನಿಶಕ್ಕೆ ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಬಾಗಲಕೋಟೆ ಜಿಲ್ಲೆ ಅಮೀನಗಡ ಪಟ್ಟಣದ ಶ್ರೀಮತಿ ವತ್ಸಲ ಹಾಗೂ ತಂಡದವರಿಂದ ಸಂಪ್ರದಾಯ ಪದಗಳನ್ನು ಕೇಳಿದಿರಿ. ಇದಾಗಿತ್ತು ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ.